ಹಲವು ಯೋಜನೆ ಲಾಲ್ ಸಿಂಗ್ ಆರ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳುವಿರಿ. ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಜಿಡಿ ರಮೇಶ್. ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಜಿಡಿ ರಮೇಶ್. ಓ ಬಾ ರಮೇಶಣ, ಅಪ್ಪರ ದಿನ ಆಯ್ತು ನೋಡಿ. ಅಪ್ಪರ ದಿನ ಆಯ್ತು ಹಿಂಗೆ ಎಲ್ಲೆಲ್ಲೋ ತಿರ್ಗಾಟ. ಈ ಸಂಸಾರ ಅಲ್ಲ ಅಣ್ಣ, ಅದು ಎಲ್ಲೋದ್ರೂ ಸುತ್ತರ್ಕ ಮತ್ತೆ ಹಿಂಗೆ ಬರ್ಬೇಕು. ಅಲ್ಲ ಏನ್ ಸಂಸಾರ, ನೀನ್ ಒಬ್ನಿಗೆ ಸಂಸಾರವಾ, ನಮ್ಗೇನ್ ಸಂಸಾರ ಇಲ್ವಾ? ಅದೇನು ಹಂಗ ಆಗೋಗ್ಬಿಟ್ಟಿತ್ತಪ್ಪ, ಯಾರಿಗೂ ಸಂಸಾರ. ಮತ್ತೆ ಸುತ್ತಿ ಮನೆ ಕಡೆ ಎಲ್ಲ? ನನ್ನ ಕಡೆ ಎಲ್ಲ ಚೆಂದಾಗಿದ್ದಾರೆ ಕಣ. ಬೈಲಂಗೆ ಹೆಜ್ಜೆ ಹಾಕೋ ಅಣ್ಣ, ಮಾತಾಡ್ಸ್ಕೊಂಡು. ಯಾಕೆಂತಂದ್ರೆ ಸುಮಾರು ದಿನ ಆಯ್ತು ಅಣ್ಣ ಏನ್ ನೋಡಿದೆ, ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಏನು ಏನಾರು ವಿಶೇಷ ಹೇಳಿ ಹೇಳ್ತಾನೆ ಕೇಳ್ಕೊಂಡು. ಇತ್ತೀಚಿಂದ ಏನಾರು ಬೆಳವಣಿಗೆಗಳು ಐತ ಹಿಂಗೆ ನೋಡ್ಕೊಬಿಟ್ಟು ಹೊಸ ವರ್ಷದಂಗೆ ಸುಭಾಷ ಹೇಳ್ಕೊಂಡ್ ಬಂದ್ಬಿಡ. ನೋಡು ನಾನು ಅದನ್ನೇ ಮರ್ತಿದ್ದೆ. ಅಣ್ಣಯ್ಯ. ಓ ಶಂಕರಣ್ಣ, ಇದೇನು ಆರಾಮ ಕೂತಿದ್ಯಾ? ಓ ಏನಪ್ಪ, ರಮೇಶಣ್ಣ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಜೊತೆಲಿ? ಅಣ್ಣ ನಮಸ್ಕಾರ. ನಮಸ್ಕಾರ ರಮೇಶಣ್ಣ, ಏನ್ ಇಷ್ಟೊಂದು ಅಪರೂಪ ಆಗ್ಬಿಟ್ರು ನೀನು ನಮ್ಮೂರ್ನಾಗಿ. ಅದೇ ಹೇಳದ್ವಲ್ಲ, ಈಗ ಹೆಂಗ ಆಗೈತೆ ಅಂತಂದ್ರೆ ನಗಿ ಬತ್ತಿತ್ತು ಹೇಳಿರಿ, ಮಾಡಕ್ ಕೆಲ್ಸ ಇಲ್ಲ, ನಿಲ್ಲಕ್ ಪುರ್ಸತ್ತಿಲ್ಲ ಅಂತ. ನೋಡಕ್ಕೆ ಏನು ಕೆಲ್ಸ ಇಲ್ದಂಗ್ ಕಾಣ್ತಾ ಇರ್ತಿತ್ತು ಅಣ್ಣ. ಈ ಮನೆ ಮಕ್ಳು ಸಂಸಾರ ಅಂದ್ಬಿಟ್ರೆ ವರಿಗ್ ಬಂದ್ ಅರ್ಧ ಗಂಟೆ ಕೂತ್ಕೊಳಕ್ ಟೈಮ್ ಇರಕ್ಕಿಲ್ಲ, ಅದು ದಿಟ ಬಿಡು. ಹಂಗಾಗಿ ಹೋಗ್ಬಿಟ್ಟಿದ್ದು. ಮತ್ ನೋಡಕ್ಕೆ ಅದೇನ್ ಹೇಳ್ತಾರಲ್ಲ, ಆಫೀಸ್ ಎಲ್ಲ ಏನು ಕೆಲ್ಸ ಇಲ್ಲ, ಮೈ ತುಂಬಾ ಕೆಲ್ಸ, ಹಂಗಾಗಿ ಹೋಗ್ಬಿಟ್ಟಿತ್ತು. ನಿಂಗ್ ಹೊಸ ವರ್ಷ ಶುಭಾಶಯ ಅಣ್ಣ. ಏ ಹೊಸ ವರ್ಷ ಶುಭಾಶಯ, ನಿಮಗೂ ಹೇಳಬೇಕು. ನಮ್ಮ ಕಡೆಯಿಂದ ಶುಭಾಶಯ ಕಣ್ಣಣ್ಣ. ಏ ಎಲ್ಲರಿಗೂ ಒಳ್ಳೇದಾಗ್ಲಿ ರಮೇಶಣ್ಣ. ಈ ವರ್ಷದಲ್ಲಿ 2023 ವರ್ಷದಲ್ಲಿ ಒಳ್ಳೇದಾಗ್ಬೇಕು ಎಲ್ಲರಿಗೂ ಅಲ್ವಾ? 22 ಚೆನ್ನಾಗಿತ್ತು ಅಂತಾರವ, ಒಂಥರ ಮಳೆ ವರ್ಷ ಅಂತ ಕರಿಬಹುದು ನಾವು. ಯಾಕೆಂದ್ರೆ ವರ್ಷ ಪೂರ್ತಿ ಮಳೆ ವರ್ಷ ಆಗೋಗ್ಬಿಟ್ಟು, ಎಷ್ಟೋ ವರ್ಷ ಆಗಿತ್ತು ರಮೇಶಣ್ಣ. ಏ ಇದ್ಬದ್ ಕೆರೆ ಕಟ್ಟೆಲ್ಲ ತುಂಬಿಟ್ಟ ಕಣಪ್ಪ. ಇದ್ಬದ್ ಕೆರೆ ಕಟ್ಟೆಲ್ಲ ತುಂಬುದು ನನಗಂತೂ ಭಾರಿ ಸಂತೋಷ ಆಗ್ಬಿಡ್ತು ರಮೇಶಣ್ಣ. ನಿಜ ನಿಜ ನಿಜ. ಯಾಕೆ ಅಂತ ಅಂದ್ರೆ ನಾವು ಹೆಚ್ಚು ಕಮ್ಮಿಯ ಇನ್ನೊಮ್ಮೆ ಹೈಸ್ಕೂಲ್ ಓದುವಾಗ ಹಿಂಗೆಲ್ಲ ಕೆರೆ ಕಟ್ಟೆ ತುಂಬ್ತಾ ಇದ್ದ ನಾವು ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಕೆರೆ ಕಟ್ಟೆಗಳೇ ತುಂಬಾರ್ದ, ಯಾವ ಕೆರೆ ನೋಡು ಒಂದ್ ಹನಿ ನೀರಿಲ್ಲ, ಬರೀ ಬಳ್ಳಾರಿ ಜಾಲಿ ಬೆಳ್ಕೊಂಡ್ ಬೆಳ್ಕೊಂಡ್ ಬೆಳ್ಕೊಂಡ್ ಬೆಳ್ಕೊಂಡ್ ನಿಂತ. ಈ ವರ್ಷ ಈ ಮಳೆ ಬಂತಲ್ಲ ಶಂಕರಣ್ಣ, ಮಳೆ ಬಂದಿದ್ ನೋಡಪ್ಪ ಎಲ್ಲ ತುಂಬಿಟ್ವಲ್ಲ ಇಷ್ಟೊಂದು ಸಮೃದ್ಧ ಆಗ್ಬಿಡ್ತಲ್ಲ. ಆದ್ರೆ ಜೀವನದಲ್ಲಿ ಎಲ್ಲ ಕೆರೆನೂ ತುಂಬಿರೋದು ಇನ್ನೊಂದ್ಸರಿ ನೋಡೋ ಅವಕಾಶ ಸಿಗ್ತಲ್ಲ ಅಂತ ನನಗೆ ಭಾರಿ ಸಂತೋಷ. ನಿಜ ಕಣ್ಣ, ನೀನ್ ಹೇಳೋದು ಒಬ್ಬ ವ್ಯಕ್ತಿಯ ವಯಮಾನದಾಗೆ ಎಷ್ಟೋ ಕೆಲವು ನೋಡಕ್ಕೆ ಆಗಿರೋ. ನಮ್ಮ ಅಪ್ಪರು ನಮ್ಮ ಅವರು ಎಲ್ಲ ಹೇಳೋರು, ಉಗಾದಿ ಹಬ್ಬದ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋ, ಹೊಸವಧಿ ಹಬ್ಬ ಮುಂದೆ ವರ್ಷ ಯುಗಾದಿ ಇರೋರು ಇರ್ತಾರೋ ಬಿಡೋರು. ಮಾತಿನ ಗಂಭೀರ ಹೆಂಗೆ ಅಂದ್ರೆ ಕೊನೆಗೆ ಅರ್ಥ ಆಗಕ್ ಶುರುವಾತು. ಈ ಅಜ್ಜಿ ನೀವು ಅಪ್ಪ ನೀವು ಅಗಲೆಲ್ಲ ಹಿಂಗೆ ಹೇಳ್ತಾರ, ಒಳ್ಳೆ ಅಂತಿದ್ ಮಾತನ್ನ ಹೇಳ್ತಾರಲ್ಲ ಅಂತ. ಎಷ್ಟೋ ಉಗಾದಿಯ ಎಷ್ಟೋ ಜನ ನೋಡಕ್ಲ, ವರ್ಷಕ್ಕೆ ವರ್ಷಕ್ಕೆ ಎಷ್ಟೊಂದು ದೊಡ್ಡ ಬದಲಾವಣೆ. ವರ್ಷ ಬಂದ್ರು ಎಷ್ಟೋ ನೋಡಕ್ ಆಗ್ತಿಲ್ಲ ಶಂಕರಣ್ಣ. ಅದಕ್ಕೋಸ್ಕರವ ಈ ಹಿಂಗ್ ಹೇಳ್ತಾ ಇರ್ತಾರೆ, ಈ ಹಿರಿಕ್ರ ಮಾತಿರ್ತದಲ್ಲ ನಾವ್ ಯಾವ್ದು ತೆಗೆದ ಒಂದೇ ಒಂದ್ ನುಡಿ ಒಳಗೆ ಇಡೀ ಬ್ರಹ್ಮಾಂಡನೇ ಹೇಳ್ಬಿಟ್ಟು ಅಂದ್ರೆ ಅನುಭವ ಅಷ್ಟ ಐತಲ್ಲ ಅವ್ರಿಗೆ, ಅಷ್ಟ ಅನುಭವ ಐತೆ. ಅದಕ್ಕೆ ಹೇಳಿಲ್ವಪ್ಪ ಈಗ ಮನುಷ್ಯನದು ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಯಾವಾಗ ಬೇಕಾದ್ರೂ ಹುಟ್ಟಬಹುದು ಆ ಗುಳ್ಳೆ, ಯಾವಾಗ ಬೇಕಾದ್ರೂ ಹೊಡಿಬಹುದು. ಅದ್ ಯಾರು ಹೇಳಕ್ ಹಾಕಲ್ಲ, ಈಗಲೇ ಹೊಡಿತದೆ, ದೂರಕ್ಕೆ ಹೊಡಿತದೆ, ಇಷ್ಟೊತ್ತಿಗೆ ಹೊಡಿತದೆ ಅಂತ ಹೇಳಕ್ ಹಾಕಲ್ಲ. ಅದರಲ್ಲೂ ಈ ವರ್ಷ ನೋಡಿದ್ವಲ್ಲ ರಮೇಶಣ್ಣ, ಏನೇನೇನೋ ಕೆಲವು ಬಾರಿ ಇವು ಬದಲಾವಣೆಗಳು ಬದಲಾವಣೆಗಳು. ಈಗ ಯಾರು ನಮ್ ಜೊತೆ ಚೆನ್ನಾಗಿರ್ತಾರೋ ಇನ್ನೂ 16 ವರ್ಷ ಅಂತ ಕಡಿದ್ವೋ ಅಂತ ಇಲ್ಲದಂಗೆ ಮರೆಯಾಗಬಹುದು. ಈಗ 2-3 ವರ್ಷದಿಂದಲೂ ಅದರಲ್ಲೂ ಈ ಕರೋನಾ ಬಂದ್ಬಿಡ್ತಲ್ಲಪ್ಪ, ಆಗ್ಲಿಂದ್ಲೂ ಎಂತ ನಾವು ನಿರೀಕ್ಷಣೆ ಮಾಡಿರಲ್ಲ ಇಂತವ್ರು ಹೋಯ್ತಾರೆ ಅಂತ ಇರ್ತಾರೆ ಅಂತ ಹೇಳ್ಬಿಟ್ಟು ಅಂತಾರೆಲ್ಲ ಹೋಗ್ಬಿಟ್ರಲ್ಲ. ನನಗೆ ಈ ವರ್ಷದಿಂದ ವರ್ಷಕ್ಕೆ ಯಾಕೋ ಜೀವ ಡವ ಡವ ಅಂತ ಇರ್ತದೆ. ಯಾಕೆಂದ್ರೆ ಅನುಭವ ನೋಡು ರಮೇಶಣ್ಣ, ಕೃಷ್ಣ ಹೇಳ್ತಾನಣ್ಣ, ಈಗ ಒಂದು ವಿಧ್ವಂಸಕ ನಡೀತದೆ ಅಂತಾರೆ. ಅದ್ರ ಅರ್ಥ ಏನಂತಂದ್ರೆ ಅವರೇ ಹೇಳಿದ್ದು, ನಾನು ಕೇಳಿ ಸಿನಿಮಾ ಟಿವಿನೆಲ್ಲ ನೋಡ್ತೀವಲ್ಲ ಅಂದ್ರೆ ಅದ್ರಗೆ ಒಳ್ಳೆರು ಕೆಟ್ಟರು ಎಲ್ಲ ಹೋಗ್ಬಿಡ್ತಾರಂತೆ. ಈಗ ರಸ್ತೆಲಿ ಹೋಗ್ಬೇಕಾದ್ರೆ ನಾನ್ ಚಂದಾಗಿ ಡ್ರೈವಿಂಗ್ ಬರನೆ ಆಗಿರ್ತೀನಿ, ಮುಂದ್ಗಡೆ ಸರಿಯಾಗಲಿಲ್ಲ ಅಂದ್ರೆ ನನಗೆ ಏನ್ ಆಚಾರ ಇದು ಅಲ್ವಾ. ಈ ಪರಿಸ್ಥಿತಿ ದೇಶದಾಗೆ ವಿಧ್ವಂಸಕ ಕೃತ್ಯ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲ ಹಾಕೊಂಡು ತೂಡ್ಕೊಂಡು ಹೋಗ್ತಾ ಇರ್ತದೆ. ಈಗ ರಮೇಶ್ ಅಣ್ಣ ಬಹಳ ಅಪರೂಪಕ್ಕೆ ಸಿಕ್ಕವನೆ, ಏನ್ ಭಂಗ ಮಾಡ್ದ ಅಂತ ಅನ್ನೋದೇ ಗೊತ್ತಾಯ್ತಿಲ್ಲ. ಬೆಳೆ ಏನಾಯ್ತು ರಮೇಶ್ ಅಣ್ಣ? ಅದೇ ಹಣ್ಣು ಹೇಳ್ದಂಗೆ ಒಳ್ಳೆ ಚಂದಾದ ಮಳೆಯನ್ನು ಆತು, ತೀರ ದರಿದ್ರೆ ನಿಲ್ ಬಿಡಪ್ಪ ಈ ವರ್ಷ ಬೋ ಚಂದಾಗ ಸ್ವಲ್ಪ ಅದಕ್ ಮಟ್ಟಕ್ ಆಯ್ತು. ಈಗ ಇನ್ನೊಂದು ಧೈರ್ಯ ಬಂದ್ಬಿಟ್ಟಿದೆ, ಏನಾರ ಮಾಡಬಹುದು ಗಿಡಬಹುದು. ತೋಟಗಳೆಲ್ಲ 100+ ಗಿಡಗಳು ಇದ್ದವು, 10-15 ವರ್ಷ ಮರ ಎಲ್ಲ ಒಣಗಿ ಉಳ್ಕಂತಿದ್ದು ಅಣ್ಣ, ಉಳ್ಕಂತಿರ್ಲಿಲ್ಲ ಈಗ ಬಡ್ಡಿಗತ್ನ ಬಿದ್ದೋಗ್ಬಿಟ. ಈಗ ಒಂದ್ ಚೇತರಿಕೆ ಬಂದಿತ್ತು, ಸುತ್ತಮುತ್ತ ಕೆರೆಗಳು ತುಂಬಿದಾವೆ. ಹೊಸಿ ವಾತಾವರಣ ನೋಡಿದ್ರೆ ಮುಂಗಾರು ಹಿಂಗಾರು ಚೆನ್ನಾಗಿ ಶುರು ಆಗುತ್ತೇನೋ ನಂಗೆ ಆಗ್ತೈತೆ. ಇನ್ನೊಂಚೂರು ಗಿಡ ಮರ ಕಟ್ಬೋದೇನೋ ಅಂತ ಒಂದು ಆಸೆ ಬಿಟ್ಬಿಟ್ಟಿದ್ದು. ಆಮೇಲೆ ಮಾಡ್ತಾ ಇರ್ಬೇಕು ರಮೇಶ್ ಅಣ್ಣ, ನಾನು ಯಾವ್ದೊಂದು ಪುಸ್ತಕ ಓದ್ತಾ ಇದ್ದೆ, ಸುಮಾರು 200 ವರ್ಷದ ಹಿಂದಿನ ಪುಸ್ತಕ ಅದು, ಆಗಿನ ಕಾಲದಲ್ಲಿ ಬರ್ದಿರೋದು. ಸುಮ್ನೆ ಓದ್ತಾ ಇದ್ದೀನಿ, ಅವತ್ತಿನ ಕಾಲದಲ್ಲೇ ಹಾಸನದಲ್ಲಿ ವಾತಾವರಣ ಬದಲಾವಣೆ ಆಯ್ತಿತ್ತು. ನಮ್ಮ ಹಾಸನದಲ್ಲಿ ಅವತ್ ಬರೀತಾರೆ, ಅದು ಯಾವಾಗ ವಾತಾವರಣ ಬದಲಾವಣೆ ಆಯ್ತಿತ್ತು ಅಂತ ಬರೀತಾನೆ ಅಂದ್ರೆ 200 ವರ್ಷದಿಂದ ಕಳೆದ 30 ವರ್ಷದಿಂದ ಇಲ್ಲಿ ವಾತಾವರಣ ಬದಲಾವಣೆ ಆಗಿ ನಮಗೆ ಸರಿಯಾಗಿ ಭತ್ತ ಬೆಳೆಯಕಾಯ್ತಿಲ್ಲ ಇಲ್ಲಿ ಅಂತ ಹೇಳಿ. ಎಷ್ಟು ಸಲಿ ನಮ್ಮ ಅಜ್ಜಿಯರು ಹೇಳರು, ಈ ಬಿದಿರಕ್ಕಿ ಬಿಟ್ಬಿಡ್ತು ಅಂದ್ರೆ ಈ ಭೂಮಿಗೆ ಕಣಗಾಲ ಇದ್ದಂಗಂತ. ಈಗ ನಮ್ಗೆ ಒಂದ್ 7-8 ತಿಂಗಳಿಗೆ ಒಂದ್ಸರಿ ಕಣಗಾಲ ಬತ್ತೀತಾ, ಹಂಗೆ ಈ ಭೂಮಿಗೆ ಒಂದ್ ಕಣಗಾಲ. ಬಿದಿರು ನೀಟಾಗಿ ಬೆಳೀತು ಅಂತಂದ್ರೆ ಅದು 15 ವರ್ಷ ಏನೋ ಬೆಳೆದು ಅದಾದ್ಮೇಲೆ ತೆನೆ ಬಿಟ್ಬಿಟ್ಟು ಆ ಬಿದಿರು ಸತ್ತೋಗ್ಬಿಡುತ್ತಂತ ಬೇರೆ ಬಟ್ಟೆ. ಹಂಗಂದ್ರೆ ಏನು ಅಂದ್ರೆ ರಾಗಿ ಬೆಳೆದಾದ್ಮೇಲೆ ನಾವು ಕುಯ್ದೆ ಹೋದ್ರು ಬಿದ್ದೋಗುತ್ತಲ್ಲ, ಹಂಗೆ ಬಿದಿರಕ್ಕಿ ಬಿಡ್ತು ಅಂದ್ರೆ ಬರ ಗ್ಯಾರಂಟಿ ಅಂತ. ಈ ಭೂಮಿ ಲೆಕ್ಕಕ್ಕೆ ನಮಗೆ ಹೆಂಗೆ ಒಂದ 8-10 ತಿಂಗಳಾದ್ಮೇಲೆ ಬೇಸಿಗೆ ಬರುತ್ತೋ, ಇಡೀ ಭೂಮಿಗೆ ಒಂದ್ಸಲ ಬೇಸಿಗೆ ಇದ್ದಂಗೆ. ಆ ಬಿದಿರಕ್ಕಿ ಬಿಡ್ತು ಅಂದ್ರೆ ಕನಿಷ್ಠ 3-4 ವರ್ಷ ಬರಗಾಲ ಬರುತ್ತೆ ಅಂತ ಸುದ್ದಿ. ನಮ್ಮ ಹಿರಿಕರು ಈ ತರದೆಲ್ಲ ಒಂದ್ ಲೆಕ್ಕಾಚಾರ ಹಾಕಿ ಹೇಳ್ತಿರಲ್ಲ, ಅಂದಾದ್ಮೇಲೆ ಹೇಳ್ಬಿಡೋ ಬಿದಿರಕ್ಕಿ ಬಿಡ್ತು ಅಂದ್ರೆ ಇನ್ ಬರಗಾಲ ಬಂತು ಅಂತ ತಿಳ್ಕೊಂಡ್ರೆ ಹುಸಾರಾಗ್ಬೇಕು, ರಾಗಿ ರೊಟ್ಟು ಒಂದ್ ಚಿಟ್ಕೋಬೇಕು, ದುಡ್ಡು ಕಾಸು ಒಂದ್ ಚಿಟ್ಕೋಬೇಕು, ಆದಾಗಲ್ಲ ಇನ್ನು ರೆಡಿ ಆಗಿರ್ಬೇಕು ಬರಕ್ ರೆಡಿ ಆಗಿರ್ಬೇಕು ಅಂತ. ಈಗ ಸಕಲೇಶ್ಪುರ್ ಕಡೆ ಮಳೆಗಾಲಕ್ಕೆಲ್ಲ ಸೌದಿ ಸೊಟ್ಟು ರೆಡಿ ಮಾಡಿ ಹಂಗ ಇಟ್ಕೋಬೇಕು ಅಂತ ನೋಡಿ ಎಂತ ಸೂಕ್ಷ್ಮಗಳು ಅರ್ತಿದ್ರು ಅವರು. ಈಗ ನಮ್ಗೆಲ್ಲವ ಒಂದ್ ಗರ್ವ ಐತೆ. ಏನ್ ಗರ್ವ ಅಂತ ಅಂದ್ರೆ ನಮಗೆ ವಿಜ್ಞಾನ ಅನ್ನ ಚೆನ್ನಾಗಿ ಗೊತ್ತು. ಈ ವಿಜ್ಞಾನದ ಮೂಲಕವ ಎಲ್ಲನೂ ತಿಳ್ಕೊಳ್ಳೋ ಅಂತ ಶಕ್ತಿ ಸಾಮರ್ಥ್ಯ ಐತೆ ನಮ್ಗೆ ಅಂತ ಹೇಳ್ಬಿಟ್ಟು ಭಾರಿ ಗರ್ವ ಪಡ್ತೀವಿ ನಾವು. ಅದ ಬಿಡು, ನಾವ್ ಏನೋ ಒಂದ್ ಸಂಶೋಧನೆ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ, ಈ ತರ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ, ಗೊತ್ತಾಯ್ತದೆ ಇಲ್ಲ ಅಂತ ಅಲ್ಲ ರಮೇಶಣ್ಣ. ನೋಡಪ್ಪ, ನಾವು ಈಗ ಹಿಂದೆ ಈಗ ಮಳೆ ಬರಲಿಲ್ಲ ಅಂತ ಮಾತಾಡಿದ್ವಲ್ಲಪ್ಪ, ಈಗ 15 ವರ್ಷದಿಂದ ಬರಲಿಲ್ಲ ಅಂತ ಮಾತಾಡ್ತಿದ್ವಲ್ಲ, ಆಗೆಲ್ಲ ಏನನ್ನ ನೀವು ನಾವು ಕಾಡ್ ಕಡ್ದು ಕಡ್ದು ಕಡ್ದು ಕಡ್ದು ಎಲ್ಲ ಬರ್ಡ್ ಮಾಡಿ ಮಳೆ ಬರ್ತಾ ಇಲ್ಲ, ಈ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಯ್ತೈತೆ, ವಾತಾವರಣ ಬದಲಾವಣೆ ಆಯ್ತೈತೆ, ಈ ತರದ ವಿಚಾರ ಎಲ್ಲ ಮಾತಾಡ್ತಿದ್ದೆ. ಈ ಕಾಡ್ ಅಷ್ಟೆಲ್ಲ ಕಡ್ದ ಮೇಲೆ ಮತ್ತೆ ಈ ವರ್ಷ ಅದ್ ಹೆಂಗ್ ಹೋಯ್ತು ಮಳೆ ವರ್ಷ ಪೂರ್ತಿಯ? ಅಣ್ಣ ಈಗ ನಿನ್ ಪಾಯಿಂಟ್ಗೆ ಬರ್ತೀನಿ, ಜೊತೆಗೆ ಹೇಳ್ತೀನಿ. ಅವಾಗ ಸೌದಿ ಬೇಕಾಯ್ತು, ದನ ಕರುಗಳಿಗೆ ಬೇಕಾಯ್ತು, ಸೌದಿ ಮಾರೋರು ಎಷ್ಟೋ ಜನ ಅದರಿಂದ ಬದುಕೋರಿದ್ರು, ಕಾಡಿಲಿ ಸೌದಿ ಮಾರೋರು, ಫರ್ನಿಚರ್ ಮಾಡಕ್ಕೆ ಅಂತ ಇದ್ ಮಾಡೋರು. ಈಗ ಹಂಗ್ ನೋಡ್ಕೊಂಡ್ರೆ ಕಾಡ್ ಒಳಗೆ ಹೋಗಕ್ಕೆ ಆಗಲ್ಲ, ಅಷ್ಟು ದಟ್ಟ ಬೆಳ್ಕೊಂಡಿದ್ದು. ಯಾಕೆಂದ್ರೆ ಆಡು ಕುರಿ ಸಾಕರ್ ಕಮ್ಮಿ ಆದ್ರು, ದನ ಕರ ಗುಡ್ಡು ಕೊಡ್ಕೊಂಡು ಹೋಗೋರು ಕಮ್ಮಿ ಆದ್ರು, ಗುಡ್ಕಿರ್ಲಿ ಊರೊಳಗೆ ಬೇಸಿಗೆಯಲ್ಲಿ ಪೋಲಿ ದನ ಬರ್ತಿದ್ವಲ್ಲ, ದಾನವೇ ಇಲ್ವಲ್ಲ, ಬಿಡದಿನಲ್ಲಿ ಬಂತು. ಸಿಂಧಿ ಹಸುಗಳು ಬಿಟ್ರೆ ಅವ್ ಆಲೆ ಕೊಡಕಲ್ಲ, ಮನೇಲಿ ಕಟ್ಟಾಕಿದ್ರೆ ಸಹಿ, ನೆಳ್ಳಗೆ ನಿಲ್ಸಿಡಿದ್ರೆ ಸಹಿ, ಗುಡ್ಡಕ್ ದನ ಹೋಗಂಗಿಲ್ಲ, ಗುಡ್ಡಕ್ ಜನ ಹೋಗಂಗಿಲ್ಲ, ಸೌದಿ ಕಡೆಯಲ್ಲ ರೊಟ್ಟು ಕಡೆಯಂಗಿಲ್ಲ. ಯಾಕೆಂದ್ರೆ ಸೌದಿ ಪ್ರಶ್ನೆನೇ ಇಲ್ಲ, ಎಲ್ಲಾರ ಮನೇಲೂ ಗ್ಯಾಸ್ ಬಂದ್ಬಿಡ್ತು. ಹೌದು, ಹಂಗಾಗಿ ದಟ್ಟಾಗಿ ಅರಣ್ಯ ಬೆಳೀತಾ ಐತೆ. ದಟ್ಟಾಗಿ ಆಗೈತೆ. ಈಗ ನೋಡಪ್ಪ, ಎಲ್ಲಾರ ಮನೆಗೆ ಗ್ಯಾಸ್ ಬಂದ್ ಎಷ್ಟು ವರ್ಷ ಆಯ್ತು? ಈಗೊಂದ ಒಂದ್ 5 ವರ್ಷ 10 ವರ್ಷ ಅಂತ ಅನ್ಕೊಳ್ಳೋದು. 10 ವರ್ಷದಲ್ಲಿ ಅಷ್ಟೊಂದು ಕಾಡ್ ಬೆಳೆಯಕಾಯ್ತದ? ನಾವು ಈ ಪರಿಸರ ನಿಸರ್ಗ ಅನ್ನೋದನ್ನ ನಮ್ಗೆ ಎಷ್ಟೇ ವಿಜ್ಞಾನ ಮುಂದುವರೆದಿದ್ರು ಇವತ್ತು ಅದ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಈ ತರದಲ್ಲಿ ಹೇಳ್ತಿದ್ದೀನಿ ನಾನು. ಅದ ನಮ್ಗೆ ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಈಗ ವರ್ಷದಲ್ಲಿ ಒಂದೋ ಎರಡೋ ನಾವು ಈ ಸೈಕ್ಲೋನ್ ಪೈಕ್ಲೋನ್ ಅಂತ ನೋಡ್ತಾ ಇದ್ದ. ಈಗೇನ್ ವರ್ಷದಲ್ಲಿ ಅವು ನೆನಪೇ ಇರಕ್ಲ, ಮೊದ್ಲೆಲ್ಲವ ವರ್ಷದಲ್ಲಿ ಯಾವ್ದಾರ ಒಂದ್ ಸೈಕ್ಲೋನ್ ಬಂತು ಅಂತ ಅಂದ್ರೆ ನೆನಪಿರ್ತಾ ಇತ್ತು ನಮ್ಗೆ, ಇಂತ ಸೈಕ್ಲೋನು ಇಂತ ದಿವಸದಲ್ಲಿ ಬಂದಿತ್ತು, ಇಂತದಾಗಿತ್ತು ಅಂತ ಹೇಳಿ ನೆನಪಿರ್ತಾ ಇತ್ತು. ಈಗ ಏನ್ ತಿಂಗಳಿಗೆ ಒಂದೊಂದು ಎರಡೆರಡು ಬರ್ತವೆ, ಎಲ್ಲಿ ನೆನ್ಪಿಟ್ಕತಿಯಪ್ಪ ನಾವು, ನೆನ್ಪಿಟ್ಕೊಳಕ್ ಆಗಲ್ಲ. ಈಗ ಈ ತರದವೆಲ್ಲ ಆಗ್ಬಿಟ್ಟು ಅಂದ್ರೆ ನಾನು ಹೇಳೋದೇನು ಅಂತ ಅಂದ್ರೆ, ವಿಜ್ಞಾನದ ಮೂಲಕವೂ ಕೂಡ ನಾವ್ ಎಷ್ಟೋ ನಿಸರ್ಗದ ಕುತೂಹಲ ರಹಸ್ಯಗಳನ್ನ ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅನ್ನೋ ವಿಚಾರ ಹೇಳಿದೆ. ಆಮೇಲೆ ಅಣ್ಣಯ್ಯ, ನಾನು ನೋಡು ಆಗ್ಲೇ ರಮೇಶಣ್ಣ ಮಾತಾಡ್ತಾ ಒಂದ್ ವಿಚಾರ ಹೇಳಿದ್ದ. ಈಗ ಮೇವಿಲ್ಲ ಮೇವಿಲ್ಲ ಮೇವಿಲ್ಲ ಅನ್ನಕ್ಕಿಂತ ಹೆಚ್ಚಾಗಿ ದನಕರನ್ನೇ ಸಾಕಿಲ್ಲ. ಇತ್ತೀಚೆಗೆ ಒಂದು ನೀನ್ ಹೇಳ್ದಂಗೆ ಈಗ ಟೆಕ್ನಾಲಜಿ ಮುಂದೋಗಿ ಈಗ ಒಂಥರ ಜಲಸಸ್ಯ ಅಂತ ಅನ್ನೋದು ಬಂದೈತ್ ನೋಡು. ಜಲಸಸ್ಯ ಐತಲ್ಲ, ಆ ಜಲಸಸ್ಯವ ಈಗ ಮೇವಿಗೆ ಅಂತೇಳಿ ನಾವು ದನಕರಗಳಿಗೆ ಕೊಟ್ರೆ ಒಳ್ಳೆ ಇಳುವರಿ ಬರ್ತದೆ ಹಾಲಿಂದು, ನೀರೊಳಗೆ ಬೆಳೆಯೋದು. ಆಮೇಲೆ ಎಲ್ಲರೂ ಏನ್ ಅನ್ಕೊಬಿಟ್ಟವ್ರೆ ಅಂತಂದ್ರೆ ಬರೀ ದನಕರಗಳಿಗೆ ಮಾತ್ರ ಕೊಡೋದ ಅಂತ ಅನ್ಕೊಬಿಟ್ಟವ್ರೆ. ಅಂದ್ರೆ ಎಲ್ಲವಕ್ಕೂ ಕೊಡ್ಬೋದು ನಾವು, ಆಡು ಕುರಿ ಕೋಳಿ ಮೇಕೆ ಮೊಲ ಎಲ್ಲವಕ್ಕೂ ಕೊಡ್ಬೋದು. ಈಗ ಏನೆಲ್ಲ ಸಾಕ್ತಿವಿ ಪ್ರಾಣಿಗಳು, ಆ ಸಾಕ ಪ್ರಾಣಿಗಳಿಗೆಲ್ಲ ಈ ಜಲಸಸ್ಯ ಏನೈತೆ ಈ ಜಲಸಸ್ಯ ಕೊಡ್ಬೋದು. ಅದೇ ಅಜೋಲಾ ಅಂತ ಕರೀತಾರಲ್ಲ, ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರ್ತದಂತೆ, ಭಾರಿ ಒಳ್ಳೆ ಪೌಷ್ಟಿಕಾಂಶ ಅಂತ ಅಂದ್ರೆ ಪೂರ್ತಿ ಅದನ್ನ ಕೊಡಕ್ ಆಗ್ಲಿಲ್ಲ. ನಾವು ಏನ್ ಮೇವ್ ನಾವು ಕೊಡ್ತಾ ಇರ್ತೀವೋ ಅದ್ರ ಜೊತೆಗೆ ಒಂದಷ್ಟು ಸೇರಿಸ್ಬಿಟ್ಟು ಈಗ 100 ಭಾಗ ಕೊಡ್ತಾ ಇದೀವಿ ಅಂತಂದ್ರೆ 10 ಭಾಗ 90 ಭಾಗ ಮಾಮೂಲಿ ಮೇವು, 10 ಭಾಗ ಇದು ಕೊಡ್ಬೇಕಾದ್ರೆ ಇನ್ನೊಂದೇನ್ ಯೋಚನೆ ಮಾಡ್ಬೇಕು ಅಂತ ನಣಯ್ಯ, ಅದವ ಹಂಗೆ ಕೊಡಬಾರ್ದು. ಒಂದ್ 3-4 ಸಲ ಚೆನ್ನಾಗಿ ತೊಳಿಬೇಕದ, ಅಂದ್ರೆ ಸಿಂಡು ವಾಸನೆ ಇರ್ತದಲ್ಲ ನೀರಿನೊಳಗೆ ಪಾಚಿ ತರ, ಅದು ಏನಾಯ್ತದೆ ಅಂತಂದ್ರೆ ತಿನ್ನಕ್ಕಲ್ಲ, ಸಿಂಡು ವಾಸನೆ ಬರ್ತದಲ್ಲ, ಮತ್ತೆ ಅದಕ್ಕೆ ನಾವು ಅಭ್ಯಾಸನೆ ಮಾಡಿಸಿರಕಲ್ವಲ್ಲ. ಹಂಗಾಗಿ ಏನೇ ಹೊಸದು ಕೊಟ್ಟರು ಯಾವ ನಾವೇ ಆಗ್ಲಿ ಹೊಸ ಪದಾರ್ಥ ಏನಾದ್ರು ತಿಂತೀವ, ಈಗ ಅದು ಅಭ್ಯಾಸ ಆಗಬೇಕಲ್ವಾ. ಹಂಗೆ ದನಕರುಗಳಿಗಾಗ್ಲಿ ಬೇರೆ ಪ್ರಾಣಿಗಳಿಗಾಗ್ಲಿ ಕೊಡ್ಬೇಕಾರೆ ಒಂದ್ 3-4 ಸಲ ಚೆನ್ನಾಗಿ ತೊಳಿಬೇಕು. ಅದು ಯಾಕೆ ಆತರ ವಾಸನೆ ಬರ್ತದೆ ಅಂತಂದ್ರೆ ಅದು ಸಗಣಿ ಒಳಗಡೆ ಎಲ್ಲ ಹಾಕಿ ಬೆಳ್ಳಿಯಾಗಲ್ವಾ, ಅದ ಹಂಗಾಗಿ ವಾಸನೆ ಜಾಸ್ತಿ ಇರ್ತದ. ಅದನ್ನ ಚೆನ್ನಾಗಿ ಶುಚಿ ಮಾಡ್ಕೊಬಿಟ್ಟು ಕೊಟ್ರೆ ಇಳುವರಿ ಹೆಚ್ಚಾಯ್ತದೆ. ಈ ಟೆಕ್ನಾಲಜಿ ನೋಡಿ ಹೆಂಗೈತೆ ಅಂತವ, ಇದು ನಮಗೆ ಗೊತ್ತೇ ಇತ್ತಿಲ್ಲಪ್ಪ ಅಲ್ವಾ. ಅದು ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಶಂಕರಣ್ಣ, ನೀನ್ ಸ್ವಲ್ಪ ಪ್ರಮಾಣದಲ್ಲಿ ತಂದಿಟ್ಬಿಟ್ರೆ ಸಾಕು, ಅದು ಬೇಗ ಬೆಳೀತದೆ, ಬೇಗ ಬೆಳೀತದೆ, ಬೇಗ ಮರಿ ಹಾಕ್ತದ, ಅದು ಮಲ್ಟಿಪ್ಲೈ ಅಂತ ಅಂತ ಕರಿತೀವಲ್ಲ, ಹೆಚ್ಚಾಗ್ತದೆ. ಅದಕ್ಕೆ ಬೇಕಾಗಿರೋದು ಕೆಳಗಡೆ ನೀರು, ಮೇಲ್ಗಡೆ ಬಿಸಿಲು. ಬಿಸಿಲು ಬಿದ್ದಷ್ಟು ಚೆನ್ನಾಗಿ ಅದು ಡೆವಲಪ್ ಆಯ್ತದೆ, ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತದೆ. ಈ ಮೊನ್ನೆ ಇಲ್ಲಿ ಮಂಜೇಗೌಡರ ಮನೆಗೆ ಹೋಗಿದ್ದಲ್ಲ ಶಂಕರಣ್ಣ, ಕೋಳಿಗೆಲ್ಲ ತೆಗ್ದು ಹಾಕ್ತಾವ್ರು ಅವರು, ತಗೊಳ್ಳೋದು ಹಿಂಗ್ ಒಳ್ಳೆ ಮೇವೆಸ್ತಂಗ್ ಎಸೆದದ, ಏನ್ ಒಂದು ಎಲೆ ಬಿಡ್ತಾ ಇಲ್ಲ, ಗಿಣ್ಣ ತಿಂದಂಗ್ ತಿಂತಾವೆ, ಒಂದ್ ಎಲೆ ಬಿಡ್ತಾ ಇಲ್ಲ, ಪುಟ್ಟಗೆ ಬಾಚ್ಕತಾವೆ. ಅದು ಈಗ ನೋಡಿ ನೀನ್ ಹೇಳಿದ್ ಒಳ್ಳೇದಾಯ್ತು ಶಂಕರಣ್ಣ, ಈಗ ಒಂಚೂರು ನಾವು ಶುರು ಮಾಡ್ಬಿಡೋದ. ಯಾಕೆ ಅದು ಬೆಳೆಕಿಂತ ಬಹಳ ಏನ್ ಕಷ್ಟ ಇಲ್ಲ, ಸಣ್ಣದಾಗಿ ಒಂದು ನಮ್ಗೆ ಅಳತೆ ಎಷ್ಟ್ ಬೇಕಾದ್ರೆ, ಈಗ ಒಂದು 10 ಏನಾದ್ರು ತಗೋಬಹುದು, ಒಂದು 5 ಏನಾದ್ರು ತೆಗಿಬಹುದು, ಉದ್ದವ ಆಳ ಏನ್ ಜಾಸ್ತಿ ಏನ್ ಬೇಕಾಗಲ್ಲ, ಒಂದೊಂದು 1-2 ಆಳ ತಗೊಂಡ್ರೆ ಸಾಕಾಯ್ತದೆ. ಮತ್ತೆ ಬೇಕಾದ್ರೆ ಅದಕ್ಕೆ ತಳಭಾಗಕ್ಕೆ ಪ್ಲಾಸ್ಟಿಕ್ ಹಾಕೊಂಡು ಆಯ್ತಾ, ಅದಕ್ಕಿನ್ನೇನು ಗೊಬ್ಬರ ಗಿಬ್ಬರ ಏನು ಅಂತಂದ್ರೆ ಹಸಿ ಮಣ್ಣು, ಹಸಿ ಈ ಏನು ಸಗಣಿ ಐತಲ್ಲ ಇದನ್ನ ಹಾಕಬಿಟ್ಟು ನಾನೇ ಹೇಳ್ದಂಗೆ ಸ್ವಲ್ಪ ತಗೊಂಡ್ ಹಾಕಿರ ಸಾಕದ ಹಂಸ ಬರ್ಬೇಕು ಒಟ್ಟಿಗೆ ನೀರಿನ ತೊಟ್ಟಿ ಹಾಕದ ಅದು ತೊಟ್ಟಿ ಮಾಡ್ಕೊಳ್ಳೋದು ನಾವು ಈಗ ಚಿಕ್ಕದೊಂದು ಹಂಡ ಮಾಡ್ಕೊಳ್ಳೋದು ಈಗ ಹೇಳಿದಲ್ಲ ಒಂದು ನನ್ನ ಒಂದು ಜಾಗ ಎಷ್ಟೇ ತೋರ್ಕೊಬಿಟ್ಟು ಏನು ಚೂರು ನೀರ್ ನಿಂತ್ರ ಸಾಕು ಮೂರ್ ಇಂಚು ನಾಲ್ಕು ಇಂಚು ನೀರ್ ನಿಲ್ಲಂಗಿದ್ರು ಸಾಕು ಅದ್ರ ಮೇಲೆ ತಗೊಂಡೋಗ್ ಬಿಟ್ಬಿಟ್ರೆ ಅದ್ರ ಪಾಡ್ಗದು ಅಭಿವೃದ್ಧಿ ಆಯ್ತು ನಮ್ಗೆ ಒಳ್ಳೆ ನಮ್ಮ ದನಕರುಗಳಿಗೆ ಕುರಿಗೆ ಮೇಕೆಗೆ ಕೋಳಿಗೆ ಹಂದಿ ಇದ್ರ ಹಂದಿಗೆ ಅವಕ್ಕೆಲ್ಲಕ್ಕೂ ಒಳ್ಳೆ ಪೋಷಕಾಂಶ ಕೊಡ್ತದೆ ಅವ ಬಾರಿ ಇಷ್ಟಪಡ್ತಿಂತಾವು ಈ ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಅಂದ್ರೆ ಬಹು ಚಂದ ನೋಡಿ ಈಗ ಹೇಳ್ದಲ್ಲ ಯಾಕೆಂದ್ರೆ ಹಸಿರು ಮೇವೆ ಸಿಗಕಲ್ವಲ್ಲ ಈಗ ಈ ಪಾಟಿ ಬಿಸಿಲು ಬಂದ್ರೆ ಹಸಿರು ಮೇವೆ ಸಿಕ್ಕತ್ತು ಇನ್ನು ಬದಿ ಮೇವೆ ಎಲ್ಲ ಒಣಗೋಗ ಚೂರು ಸಣ್ಣ ಸಣ್ಣದಾಗಿ ತಂದ್ಬಿಟ್ಟು ಶಂಕರಣ ಮಾಡ್ಕೊಬಿಟ್ರು ನೋಡಪ್ಪ ಅನುಕೂಲ ಆಯ್ತದ ಆಮೇಲೆ ಈ ಗದ್ದೆ ಪದ್ದೆ ಎಲ್ಲ ಕುಯ್ದಲ್ಲ ನರ ಮಾಡದಲ್ ನೀನು ಏನ್ ಶುಂಠಿ ಪಟ್ಟಿ ಹಾಕ್ತೀಯ ನಾನು ನೋಡ ಅದನ್ನೇ ಮಾತಾಡಕಂತಿದ್ದೆ ನೀನು ಜಪ್ತಿ ಮಾಡಿದ್ ಒಳ್ಳೇದಾಯ್ತು ಈಗ ರಮೇಶಣ ಹೆಂಗಿರು ಈಗ ನಂದು ಎಲ್ಲ ಬೆಳೆ ಎಲ್ಲ ಕಟಾವ್ ಆಗೋಗೈತೆ ಆಯ್ತಾ ಈಗ ನಾನು ಶುಂಠಿ ಹಾಕೋದ್ರ ಬದಲು ಒಸಿ ಹಸಿರು ಮೆಣಸಿನಕಾಯಿ ಹಾಕೋಣ ಅಂತಿದ್ದೀನಿ ಯಾಕೆಂತಂದ್ರೆ ಶೀತದಂಶ ಇರ್ತದಲ್ಲ ಗದ್ದೆಲಿ ನೀರೇನ್ ಜಾಸ್ತಿ ಬೇಕಾಕಲ್ಲ ಆಯ್ತಾ ಈಗ ವಾರಕ್ಕೆ 15 ದಿನಕ್ಕೆ ಒಂದ್ಸಲ ಕುಟ್ಕೊಂಡ್ರೆ ಸಾಕಾಯ್ತದೆ ಹೆಂಗಿರು ತ್ಯಾವ ಇರೋದ್ರಿಂದ ಮೆಣಸಿನಕಾಯಿ ಹಾಕೋಣ ಅಂತಿದ್ದೀನಿ ನೀನೇನಂತಣ್ಣಯ್ಯ ಅಲ್ಲ ಅದು ಒಳ್ಳೇದೇ ಶಂಕರಣ್ಣ ಈಗ ಅದೇ ಈಗ ಸರ್ಕಾರದವ್ರು ಹೇಳೋದು ಅದನ್ನೇ ನೀವ್ ಒಂದ್ ಬೆಳೆಯಕ್ ಹೋಗ್ಬೇಡಿ ಯಾವಾಗ್ಲೂ ಒಂದ್ ಎರಡ್ ಮೂರ್ ತರೋ ವ್ಯತ್ಯಾಸ ಆದ್ರೂ ಒಂದಾರ ಕೈ ಹಿಡಿಯಂಗೆ ನೀನು ಒಂದಷ್ಟು ಶುಂಠಿನೂ ಹಾಕ ಒಂದಷ್ಟು ಮೆಣಸಿನ ಗಿಡನೂ ಹಾಕ ನಾನು ಅದನ್ನೇ ಮಾಡ್ಬೇಕು ಅಂತ ಅನ್ಕೊಂಡೆ ಆಮೇಲೆ ಮೆಣಸಿನ ಗಿಡ ಹೆಂಗೆ ಅಂತ ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಳ್ಳೆ ರೇಟ್ ಸಿಕ್ಬಿಡ್ತದೆ ಅಂತ ಮಾಡ್ಬಿಡ್ತಾರೆ ಈಗಲೇ ಹಾಕ್ಬಿಡ್ತಾರೆ ಅದಕ್ಕೆ ಇದಿರಬಾರ್ದು ಶಂಕರಣ್ಣ ಹಿಮ ಬೀಳ್ತದಲ್ಲ ಹಿಮ ಬೀಳಬಾರ್ದು ಹಿಮ ಬೀಳೋ ಟೈಮ್ಗೆ ಅದು ಬೆಳೆಯಕ್ಕಲ್ಲ ಬೆಳೆಯಕ್ಕಲ್ಲ ಬೆಳೆಯಕ್ಕಲ್ಲ ಈಗ ಹೆಂಗ ನಾವು ಮುದುರ್ಕಂಗ್ ಕೂತ್ಕೊಂಡ್ಬಿಡ್ತೀವಿ ಹಂಗ ಅದು ಮುದುರ್ಕಂಗ್ ಕೂತ್ಕೊಂಡ್ಬಿಡ್ತೀವಿ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ಹಿಮ ಯಾವಾಗ ಕಡಿಮೆ ಆಯ್ತದೆ ಯಾವಾಗ ಕಡಿಮೆ ಆಯ್ತದಪ್ಪ ಶಿವರಾತ್ರಿ ಶಿವರಾತ್ರಿ ಗುರುತಿಟ್ಕೊಂಡ್ಬಿಡುದು ಶಿವರಾತ್ರಿಯಿಂದ ಆಚೆಗೆ ಒಂದು ವಾರ ಮುಂಚಿತವಾಗಿ ನಿಲ್ಬಹುದು ಇಲ್ಲ ಒಂದು ವಾರ ಹಿಂದಾಗಿ ನಿಲ್ಬಹುದು ಆಯ್ತಾ ಆ ಟೈಮಿಗೆ ಕರೆಕ್ಟ್ ಆಗಿ ನಮ್ಮ ಸಸಿ ಬರ ಹಂಗೆ ಮಾಡ್ಕೋಬೇಕು ಕರೆಕ್ಟ್ ಆಗಿ ಸಸಿ ಬರಂಗ್ ಮಾಡ್ಕೊಂಡು ನಾವು ಸಸಿ ಬೆಳ್ಕೊಂಡು ತಗೊಂಡ್ ಹೋಗ್ಬಿಟ್ಟು ಶಿವರಾತ್ರಿ ಕಳೆದ ತಕ್ಷಣ ಹಾಕಿ ಒಳ್ಳೆ ಬೆಳವಣಿಗೆ ಬರ್ತದೆ ಆಮೇಲೆ ಲೇಟ್ ಆಗಾದ್ರು ಸ್ವಲ್ಪ ರೇಟ್ ಇರ್ತದೆ ಮಧ್ಯದಲ್ಲಿ ಸ್ವಲ್ಪ ನಡುಕಲಲ್ಲಿ ಕಡಿಮೆ ರೇಟ್ ಯಾವಾಗ್ಲೂ ಇದ ಒಂದು ಮಾಡ್ಕೋಬೇಕು ಇದು ಒಂದ್ ಅಂಶ ನೆನಪಲ್ಲಿರ್ಲಿ ಈ ಶಿವರಾತ್ರಿಗೆ ನಾವು ಸಸಿ ಬರಂಗ್ ಮಾಡ್ಕೋಬೇಕು ಮೆಣಸಿಂದು ಆಮೇಲೆ ಈ ಶುಂಠಿ ಹಾಕೋದು ಅಂತ ಹೇಳಿದ್ನಲ್ಲ ಈ ಶುಂಠಿ ನೋಡು ಇಷ್ಟು ದಿವಸ ರೇಟ್ ಇರಲಿಲ್ಲ ರೇಟ್ ಇಲ್ದಾನೆ ಭಾರಿ ಜನ ಅನುಭವಿಸೋರೆ ಈಗೊಂಚೂರು ರೇಟ್ ಬಂದೈತೆ ಈಗೊಂಚೂರು ನಮ್ಮ ಜನಲ್ಲಿ ಒಂಚೂರು ನಗು ಬಂದೈತೆ ಹಳೆ ಬಂದೈತೆ ರೇಟ್ ಆಗ್ಬಿಡ್ದು ಅಂತ ಅನ್ಕೊಂಡು ಅದನ್ನೇ ತಂದ್ಬಿಟ್ಟು ಸಿಕ್ಕಾಪಟ್ಟೆ ಹಾಕೋದಲ್ಲ ಈಗ ಹಂಗೆ ಆಗದಲ್ಲ ರೇಟ್ ಯಾವ್ದಕ್ಕಿರ್ತದ ಅದನ್ನ ಹಿಂದೆ ಯೋಚನೆ ಮಾಡಕ್ಕಲ್ಲ ಮುಂದೆ ಯೋಚನೆ ಮಾಡಕ್ಕಲ್ಲ ಈಗ ನೋಡುವಾಗ 600, 700, 800 ರೂಪಾಯಿ ಇತ್ತು ಚೀಲಕ್ಕೆ ಈಗ 2,000, 2,500 ಹಿಂಗೆಲ್ಲ ರೇಟ್ ಸಿಗ್ತೈತೆ ಇಷ್ಟೊಂದು ಸಿಕ್ಬಿಡ್ತದೆ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ತಂದು ಹಾಕೋದಲ್ಲ ಸ್ವಲ್ಪ ಸ್ವಲ್ಪದಲ್ಲೇ ಹಾಕೊಳ್ಳೋಣ ಒಂದ್ 20 ಕುಂಟೆ 30 ಕುಂಟೆ ಹಿಂಗೆ ನಾವ್ ಸುಮ್ನೆ ಕೆಲಸ ಮಾಡ್ಕೊಳ್ಳೋಕು ಈಜಿ ಆಗುತ್ತೆ ಕೆಲ್ಸಕ್ಕೆ ಬೇರೆ ಜನ ಸಿಗಕ್ಕಲ್ಲ ಆಮೇಲೆ ನೋಡು ಶುಂಠಿ ತರುವಾಗ ಒಂದ್ ಎರಡ್ ಮೂರು ಪಾಯಿಂಟ್ ನಿಂಗೆ ಹೇಳ್ತೀನಿ ಇವು ಭಾರಿ ಗಮನದಲ್ಲಿ ಇಟ್ಕೋಬೇಕು ಯಾವಾಗ ತಂದ್ರು ಆತರ ಮಾಡಕ್ ಹೋಗ್ಬಾರ್ದು ಶುಂಠಿ ಚೆನ್ನಾಗಿ ಬಲ್ತಿರದ ಹುಡಿಕೊಂಡು ಬಲ್ತಿರ್ಬೇಕು ಎಷ್ಟು ಬಲ್ತಿರ್ಬೇಕದು ಅಂತ ಅಂದ್ರೆ ಕನಿಷ್ಠ 12-13 ತಿಂಗಳಾಗಿರ್ಬೇಕು ಹಾಕಿ ವರ್ಷ ಕಳೆದಿರ್ಬೇಕು ವರ್ಷ ತುಂಬಿರ್ಬೇಕು ವರ್ಷ ತುಂಬಿರ್ಬೇಕು ಅಂತ 12-13 ತಿಂಗಳು ಅಂತವ ತರಬೇಕು ರೋಗ ಐತೋ ಇಲ್ಲ ಅನ್ನೋದು ನಾವು ಮೊದ್ಲೇ ತಿಳ್ಕೋಬೇಕು ಈ ಬೆಲ್ಲದ ರೋಗ ಮಹಾಕಾಳಿ ರೋಗ ಕೆಂಪು ಕೊಳೆ ರೋಗ ಇದು ಐತೋ ಇಲ್ವೋ ಅನ್ನೋದು ನೋಡ್ಕೊಂಡು ಇಲ್ದೇ ಇರ ಅಂತ ತಾಕ್ನಲ್ಲಿ ಹೋಗ್ಬಿಟ್ಟು ನಾವು ತರ ಅಂತದ್ದು ಹೆಚ್ಚು ಒಳ್ಳೇದು ಆಮೇಲೆ ಶುಂಠಿ ಹಾಕ್ತೀನಿ ಅಂತ ಅಂದ್ರೆ ಶಂಕರಣ್ಣ ನೀನ್ ತಗೊಂಡೋಗ್ಬಿಟ್ಟು ಹಾಕವನೆ ನಮ್ಮ ಅಣೆ ಹೇಳವನೆ ಒಂದ್ 20 ಕುಂಟೆ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಹಾಕೊಳ್ಳೋದಲ್ಲ ಈ ಕೆಂಪು ಅಥವಾ ಕಪ್ಪು ಮಣ್ಣು ಮರಳು ಮಿಶ್ರಣ ಇರಬೇಕು ಯಾಕೆಂದ್ರೆ ಭೂಮಿ ಒಳಗೆ ಸುಲಭ ಆಗ್ಬೇಕು ಈಗ ತಗೊಂಡೋಗ್ಬಿಟ್ಟು ಗೋಡ್ ಮಣ್ಣೊಳಕ್ ಹಾಕ್ಬಿಟ್ರೆ ಎಲ್ಲಿಗ್ತದಪ್ಪ ಉಸಿರಾಡಕ್ ಜಾಗ ಇರಕ್ಕಿಲ್ಲ ಅಂತಕ್ಕೆ ಹಾಕಳಕ್ ಸಿಮೆಂಟ್ ಹಾಕ್ದಂಗ ಆಗುತ್ತೆ ಹೌದು ಆಮೇಲೆ ಎಲ್ಲದಕ್ಕೂ ನಾನು ಹೇಳ್ತಲೇ ಬಂದಿದ್ದೇನೆ ಮೊದ್ಲಿಂದ್ಲೂ ನೀನ್ ಯಾವ್ದನ್ನೇ ಹಾಕು ಮಣ್ಣಿಂದ ಪರೀಕ್ಷೆ ಮಾಡಿಸ್ಲೇಬೇಕು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಈ ಶುಂಠಿ ಹಾಕೋ ಜಾಕು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಅವ್ರು ಏನ್ ಹೇಳ್ತಾರೋ ಹಿಂಗೈತಪ್ಪ ರಿಸಲ್ಟ್ ಇಂಥದ್ ನೀನ್ ಇಷ್ಟ ಹಾಕ್ಬೇಕು ಇಷ್ಟ ಹಾಕ್ಬೇಕು ಅಂತ ಹೇಳ್ತಾರೋ ಅವಾಗ ನಾವು ಈ ಸುಣ್ಣ ಜಿಪ್ಸಮ್ ಎಷ್ಟು ಪ್ರಮಾಣದಲ್ಲಿ ಹೇಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಹಾಕಬೇಕು ಈ pH 7-7.5 ಇರಬೇಕು ಅಂತ ಜಾಗದಲ್ಲಿ ಚೆನ್ನಾಗಿ ಬರ್ತದೆ ಈ ಕೊಟ್ಟಿಗೆ ಗೊಬ್ಬರ ಭಾರಿ ಚೆನ್ನಾಗಿ ಕೊಡ್ಬೇಕು ಬಡವನ ಆರಂಭ ಗೊಬ್ಬರದ ಆಮೇಲೆ ಈ ಶುಂಠಿ ತಂದಿದ್ದೀನಿ ನಾನು ವೇಸ್ಟ್ ಆಗ್ಬಿಡುತ್ತೆ ಅಂತ ಹಾಕೋದಲ್ಲ, ಒಂದ್ ಕನಿಷ್ಠ ಒಂದ್ 30 ಗ್ರಾಮ್ ಇರಬೇಕು ಶುಂಠಿ ಬೀಜದ ಒಂದೊಂದಿದಕ್ಕೆ, ಕನಿಷ್ಠ ಒಂದ್ 30 ಗ್ರಾಮ್ ಇರೋ ಅಂತ ಚೆನ್ನಾಗಿ ಬರ್ತದೆ. ಇಷ್ಟು ಗಮನದಲ್ಲಿ ಇಟ್ಕ ಶಂಕರಣ್ಣ, ಈಗ ಎರಡು ಮಾಡದ, ಈಗ ನೀನ್ ಬರೀ ಮೆಣಸಿನಕಾಯಿ ಬರೀ ಶುಂಠಿ ಅಂತ ಅಲ್ಲ, ಎರಡು ಮಾಡ್ಕೊಂಡ್ರೆ ಒಂದ್ ಓವರ್ ಒಂದ್ ಕೈ ಹಿಡಿದ ಹಿಡಿತದೆ, ಈ ತರ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ. ರಮೇಶಣ್ಣ ಬಾಳ ಅಪ್ರೂಪಕ್ಕೆ ಬಂದಿದ್ಯಾ ಅಣೆ, ಏನ್ ಮಾಡ್ಕೊಡ್ತಾನೆ ಕೇಳಣ ಅಣೆ. ಈಗ ನೋಡು ರಮೇಶಣ್ಣ ಅಪ್ರೂಪಕ್ಕೆ ಬಂದವನು, ಏನಾರು ಹಸಿ ಕುಡಿಯಕ್ಕೆ ತಿನ್ನಕ್ಕೆ ಏನಾರು ಕಜಾಯ ಮಾಡಿದ್ರೆ ಮನೆಯಲ್ಲಿ ಕಜಾಯ ಬಗ್ಸ್ಬಿಟ್ಟಿದ್ದೆ ನಾನೇ. ಭಾರಿ ವರ್ಷ ಆಗಿತ್ತಲ್ಲ ಶಂಕರಣ್ಣ, ಈಗ ಬೇರೆ ಇದಕ್ಕೆಲ್ಲ ಹೋದ್ರೆ ಹೆದರ್ಸ್ತಾರೆ ಡಾಕ್ಟರ್ ಎಲ್ಲ, ಹಸಿ ತಿನ್ಬಾರ್ದು, ಕರೆದಿರೋ ತಿನ್ಬಾರ್ದು, ಎಣ್ಣೆ ಪದಾರ್ಥ ತಿನ್ಬಾರ್ದು ಅಂತ ಅನ್ಕೊಂಡು, ಈಗ ಮೊದಲಿನಿಂದ ತಿಂದಿರೋ ದೇಹ ಈಗ ಅವ್ರಿಗೆ ಡಾಕ್ಟರ್ ಏನಾರು ಹೇಳ್ತಾರೆ, ನಾವೇ ದಿವಸ ಮಾಡ್ಕೊಂಡು ತಿಂತೀವಿ ಶಂಕರಣ್ಣ, ನಾವು ತಿನ್ನದೇ ಯಾವಾಗ್ಲೂ ಒಂದ್ಸರಿ ಅಪರೂಪಕ್ಕೆ. ಹಂಗಾಗಿ ಮಾಡಿದ್ರು ಇಟ್ಟಿದೀನಿ ಒಂದ್ ಸ್ವಲ್ಪ ತಗೊಂಡ್ಬರ್ತೀನಿ, ಟೀ ಮಾಡಕ್ ಹೇಳ್ತೀನಿ, ಟೀ ಕುಡ್ಕೊಂಡು ಕಜಾಯ ತಿನ್ಕೊಂಡು ಹೊರಟ್ಬಿಡೋದಂತೆ. ಈಗ ರಮೇಶಣ ಅಣೆ, ಈಗ ಹೇಳಿದ್ನಲ್ಲ ಜಗತಿ ಮೇಲೆ ಬೇಡ ನಡಿ ಒಳಿಕ್ ಹೋಗೋಣ, ಕುತ್ಕ ತಿನ್ಕೊಂಡ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣಂತೆ. ಸರಿ, ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಪಶು ಆಹಾರವಾಗಿ ಅಜೋಲಾ ಈ ಕುರಿತ ಮಾಹಿತಿಯನ್ನ ಗಮನಿಸೋಣ. ಹೈನುಗಾರಿಕೆಯನ್ನು ಮಾಡಲು ಬಯಸುವವರಿಗೆ ಇರುವ ದೊಡ್ಡ ಆತಂಕವೇ ಪಶುಗಳಿಗೆ ನೀಡುವ ಆಹಾರ. ಜಾನುವಾರುಗಳಿಗೆ ಮೇವಿನ ಅಭಾವ ತಲೆದೋರುತ್ತಿರುವ ಈ ಸಂದರ್ಭದಲ್ಲಿ ಈ ಆತಂಕವನ್ನು ನಿವಾರಿಸಲು ಬಂದಿರುವ ಪಶುಗಳ ಪಾಲಿಗೆ ನಿಜ ಅರ್ಥದಲ್ಲಿ ಕಾಮಧೇನೂ ಆಗಬಹುದಾದ ಆಹಾರವೇ ಅಜೋಲಾ. ಜಾನುವಾರುಗಳಿಗೆ ಉಪಯೋಗಿಸುವ ಪೌಷ್ಟಿಕ ಆಹಾರವಾದ ಅಜೋಲಾ ರೈತನ ಬದುಕನ್ನೇ ಉಜ್ವಲಗೊಳಿಸುವ ಸಾಧ್ಯತೆಯನ್ನು ತೆರೆದಿಟ್ಟಿದೆ. ಪಶುಪಾಲನೆ ಮಾಡುವವರು ಪ್ರತಿ ವರ್ಷ ಮೇವು ಸಂಗ್ರಹಿಸಿಟ್ಟುಕೊಳ್ಳಲು ಬೇರೆಡೆಯಿಂದ ತರಿಸಲು ನಡೆಸುತ್ತಿದ್ದ ಕಸರತ್ತಿಗೆ ಅಜೋಲಾ ಮುಕ್ತಿಯನ್ನ ನೀಡಲಿದೆ. ಅಜೋಲಾ ಇದೊಂದು ಜಲಸಸ್ಯ ಆಗಿರೋದ್ರಿಂದ ಇದರ ಲಕ್ಷಣಗಳನ್ನು ನೋಡೋಣ. ಮೂಲತಃ ಫರ್ನಾ ಜಾತಿಗೆ ಸೇರಿದ ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲ ಝರಿ ರೀತಿಯ ಸಸ್ಯವೇ ಅಜೋಲಾ. ಇದರ ಕಾಂಡ ಮತ್ತು ಎಲೆಗಳು ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದಂತೆ ಇರುತ್ತವೆ. 8 ಸೆಂಟಿಮೀಟರ್ನಷ್ಟು ಉದ್ದದ ಬೇರುಗಳು ನೀರಿನಲ್ಲಿ ಇಳಿಬಿದ್ದಿರುತ್ತೆ. ಅನಬೇನ ಅಜೋಲಾ ಎಂಬ ನೀಲಿ ಹಸಿರು ಪಾಚಿ ಅಜೋಲಾದ ಸಹ ಜೀವಿಯಾಗಿದೆ. ಅಜೋಲಾ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಅನಬೇನ ಎಂಬ ನೀಲಿ ಹಸಿರು ಪಾಚಿಯು ಅಡಕವಾಗಿದ್ದು ಇವು ವಾಯುಮಂಡಲದಲ್ಲಿ ಮುಕ್ತವಾಗಿ ಸಿಗುವಂತೆ ಸಾರಜನಕವನ್ನು ಹೀರಿ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯನ್ನ ಪಡೆದಿರುತ್ತೆ. ಈ ಪಾಚಿಗೆ ವಾಸಿಸಲು ಇದು ಸ್ಥಳವನ್ನ ಒದಗಿಸುತ್ತೆ. ಇದಕ್ಕೆ ಪ್ರತ್ಯುಪಕಾರವಾಗಿ ಅನಬೇನ ಅಜೋಲವು ಗಾಳಿಯಲ್ಲಿರುವ ಮುಕ್ತವಾಗಿ ಸಿಗುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳವಣಿಗೆಗೆ ಚೇತರಿಸುವ ಪದಾರ್ಥಗಳನ್ನು ಕೊಡುತ್ತೆ. ಇದನ್ನ ಹಸಿರು ಎಲೆ ಗೊಬ್ಬರವಾಗಿ ಉಪಯೋಗಿಸುವುದಕ್ಕಿಂತ ಮುಂಚೆಯೇ ಸಾರಜನಕವನ್ನು ಸ್ಥಿರೀಕರಿಸುವ ಮೂಲಕ ಅಜೋಲವನ್ನು ಗೊಬ್ಬರವಾಗಿಯೂ ಕೂಡ ಬಳಸಬಹುದು. ಇನ್ನು ಅಜೋಲವನ್ನು ಹೇಗೆ ಬೆಳೆಯೋದು ಅಂಥೇಳಿ ನೋಡೋದಾದರೆ, ಆರಂಭದಲ್ಲಿ ನೆಲವನ್ನು ಸ್ವಚ್ಛಗೊಳಿಸಿ ಸಮತಟ್ಟಾಗಿ ಮಾಡಬೇಕಾಗುತ್ತೆ. 2.5 ಮೀಟರ್ ಉದ್ದ ಹಾಗೂ 1.5 ಮೀಟರ್ ಅಗಲವಿರುವಂತಹ ಗುಂಡಿಯನ್ನ ಮಾಡ್ಕೋಬೇಕು. ಬಳಿಕ 1 ಅಂಗುಲದಷ್ಟು ಎತ್ತರಕ್ಕೆ ಮರಳನ್ನು ಹಾಕಿ ಅದರ ಮೇಲೆ ತೊಟ್ಟಿಯ ಮೇಲ್ಭಾಗದ ಅಂಚಿನವರೆಗೆ ಬರುವಂತೆ 120-150 GCM ಸಿಲ್ಫಾನಿಲ್ ಶೀಟ್ ಹಾಕಬೇಕಾಗುತ್ತೆ. ಬಳಿಕ 30-35 ಕೆಜಿಯಷ್ಟು ಫಲವತ್ತಾದ ಮೆತ್ತನೆ ಮಣ್ಣನ್ನು ಸಮಾನವಾಗಿ ಅದರ ಮೇಲೆ ಹರಡಬೇಕು. ಬಳಿಕ ಸುಮಾರು 5 ಕೆಜಿಯಷ್ಟು ಸಗಣಿಗೆ 40 ಗ್ರಾಂ ಖನಿಜ ಮಿಶ್ರಣ ಸೇರಿಸಿ ನೀರಿನಲ್ಲಿ ಕಲಸಿದ ಮೇಲೆ ಮಣ್ಣಿನಲ್ಲಿ ಮಿಶ್ರಣವನ್ನು ಮಾಡಬೇಕು. ಸುಮಾರು 7-10 ಸೆಂಟಿಮೀಟರ್ ಎತ್ತರದವರೆಗೆ ನೀರನ್ನು ಹಾಯಿಸಿ

ನೂರ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 7:24:25. ಈಗ ಕೆಲವು ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಶೋಕ್ ಶರ್ಮಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಫ್ರೆಂಡ್ಸ್ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೃಷ್ಣ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ಓದೋನು ನೀನಲ್ಲ, ದುಡಿಯೋನು ನೀನಲ್ಲ, ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯೋ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ, ಅದು ಎಷ್ಟು ವರ್ಷದಿಂದ ನಿನ್ನ ಈ ವೇಷ. ಗುಂಡು ಹಾಕೋದ್ ಬಿಡ್ತೀವಿ, ಗುಂಡು ಹೊಡಿಸಿಕೊಳ್ತೀವಿ, ಹುಂಡಿನ ಪಾರ್ಸಲ್ ಮಾಡಯ್ಯ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ಗ ಗೋವಿಂದ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳುತ್ತಿರುವ ಗೀತೆ ಅನೂಪ್ ಸೀಳಿನ್ ಅವರು ರಾಗ ಸಂಯೋಜಿಸಿ ಅನುರಾಧ ಭಟ್ ಅವರೊಂದಿಗೆ ಹಾಡಿರುವ ಪರಾರಿ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು.